ಚೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದ ನಾಗರಾಜ್ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದ ನಾಗರಾಜ್ ಅವರ ಕೃಷಿ ಅನುಭವಗಳನ್ನು ಈಗ ಕೇಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಯುವಕರು, ಯುವ ರೈತರು ಅಂತ ಹೇಳ್ಬೋದು, ವಿದ್ಯಾವಂತ ರೈತರು, ಇವರು ಸ್ನಾತಕೋತ್ತರ ಪದವಿಯನ್ನು ಮಾಡಿ ಪೂರ್ವಜರ ಕೃಷಿಯೇನಿತ್ತು, ತಂದೆ ತಾಯಿಗಳ ಒಂದು ಕೃಷಿಯೇನಿತ್ತು ಅದನ್ನು ಮುಂದುವರಿಸಿಕೊಂಡು, ಜೊತೆಗೆ ಒಣ ಬೇಸಾಯವನ್ನು ಬಿಟ್ಟು ಮತ್ತೆ ಇವರು ಕೆಲವೊಂದು ಬಹುವಾರ್ಷಿಕ ಬೆಳೆಗಳನ್ನು, ಅಂತಂದರೆ ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳೀತಿದ್ದಾರೆ. ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿಯ ನಾಗರಾಜ್ ಅವರು ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ನಾಗರಾಜ್ ಅವರು ಈಗ ತಮ್ಮದು ವಯಸ್ಸು, ಪರಿಚಯ, ವಿದ್ಯಾಭ್ಯಾಸ ಏನೇನಾಗಿದೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಮ್ಮ ರೈತ ಬಾಂಧವರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿ. ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ. ನಮ್ಮ ಹೆಸರು ನಾಗರಾಜ್ ಅಂತ, ಇಬ್ರಾಹಿಂ ದೊಡ್ಡಿ, ರಾಯಚೂರು ತಾಲೂಕು. ನಮ್ಮದು 3 ಎಕರೆ ಹೊಲ ಇದೆ, ಅದರಲ್ಲಿ ನಾವು ಬೇಸಾಯ ಮಾಡ್ತೀವಿ. ಏನು ಅಭ್ಯಾಸ ಆಗಿದೆ ನಿಮ್ಮದು ವಿದ್ಯಾಭ್ಯಾಸ? ನಮ್ಮ ವಿದ್ಯಾಭ್ಯಾಸ M.Com ಮುಗಿಸಿ ನಾವು. M.Com ಅಂತಂದರೆ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದೀರಿ. ಕೃಷಿ ಹೇಗೆ ನಿಮಗೆ ಅನುಭವ? ನಿಮಗೆಲ್ಲ ಕೃಷಿ ಹೇಳ್ಕೊಟ್ಟವ್ರು ಯಾರು? ಹಳ್ಳಿಯಲ್ಲಿ ಬೆಳೆದಿರಿ, ತಾವೆಲ್ಲ ಉನ್ನತ ಶಿಕ್ಷಣವನ್ನು ಪಡ್ಕೊಂಡವರು, ಕೃಷಿಯನ್ನು ಮಾಡಲಿಕ್ಕೆ ಹೆಂಗೆ ಮನಸ್ಸಾಯಿತು ನಿಮಗೆ? ಈಗೆಲ್ಲ ಹೊಲಕ್ಕೆ ಹೋಗ್ತೀರಾ? ಆವಾಗಲಿದ್ದ ನಮ್ಮಪ್ಪ ಈ ಕೃಷಿ ಹೆಂಗೆ ಮಾಡ್ಬೇಕು ಹೆಂಗ್ ಸಣ್ಣಾಗ್ಲಿದ್ದ ನಾವು ನೋಡ್ಕೊಂತ ಬಂದ್ವಿ. ಸಣ್ಣಾಗ್ಲಿದ್ದ ನಮ್ಮಪ್ಪ ಕಲಿಸ್ಯಾನ ಕೃಷಿ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ. ನಮ್ಮಪ್ಪ ಈಗ ವಯಸ್ಸಾಗ್ಯದ, ನಮ್ಗೆ ಭಾಗ ಹಂಚಿಕೊಟ್ಟಾರ. ನಾವು 4 ಜನ ಅಣ್ಣತಮ್ಮರು, ತಲಾ 3 ಎಕರೆ ಬಂದದ. ಅದೇ ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ. ಅಂದ್ರೆ ನಿಮ್ದು ಪಿತರಿತ ಆಸ್ತಿ 12 ಎಕರೆ, 3 ಮಂದಿ ಅಣ್ಣತಮ್ಮರು 3 ಎಕರೆ ಬಂದದ್ದು ನಿಮ್ಗೆ. ಏನು ಮೊದಲು ನಿಮ್ಮ ತಂದೆ ಕಾಲಕ್ಕೆ ಕೃಷಿ ಹೇಗಿತ್ತು? ನಿಮ್ಮ ಕೈ ಮೇಲೆ 3 ಎಕರೆ, ನೀವು ಅಣ್ಣತಮ್ಮರು ಪಾಲಾದ್ಮೇಲೆ ನೀವು ಹೆಂಗೆ ಕೃಷಿಯನ್ನು ಮಾಡಿದ್ರಿ? ಅವಾಗಿನ ಕೃಷಿ ಮತ್ತೆ ನಿಮ್ಮ ಕೈ ಮೇಲೆ ಕೃಷಿ ಆಗಿದ್ದಕ್ಕೆ ಹೆಂಗೆ ಬದಲಾವಣೆಗಳು ಆಗ್ಯಾವ ಏನಾರ, ಮತ್ತೆ ಹೆಂಗೆ ನಡೆದಾವ ಹೆಂಗೆ? ಇಲ್ಲ, ಬಹಳ ಬದಲಾವಣೆಯಾಗ್ಯಾವ. ಯಾಕಂದರೆ ಆವಿನ ಕಾಲದಲ್ಲಿ ಯಂತ್ರೋಪಕರಣಗಳಿದ್ದಿಲ್ಲ, ಅವಾಗ ಪಂಪ್ ಸೆಟ್ ಇದ್ದಿಲ್ಲ. ಈಗಿನ ಕಾಲಕ್ಕೂ ಪಂಪ್ ಸೆಟ್ಟು, ಯಂತ್ರೋಪಕರಣಗಳು, ಈಗೇನು ಬಟನ್ ಹಾಕಿದ್ರೆ ಕೆಲಸ ಆಗ್ತಾವ. ಆವಿನ ಕಾಲದಲ್ಲಿ ಬಹಳ ಜನ ಕಷ್ಟಪಟ್ಟಾರೆ ಕೃಷಿಗೆ. ಈಗ ಈಜಿಯಾಗಿ ಮಾಡ್ಬೋದು, ಒಬ್ಬ ಯುವಕರು ಒಂದು 100 ಎಕರೆ ಮೇಂಟೈನ್ ಮಾಡ್ಬೋದು. ಅಂದರೆ ನೀರಿತ್ತಪ್ಪ ಅಂತಂದ್ರೆ ಡ್ರಿಪ್ ಆಯಿತು, ಸಿಂಪರಣೆ ಆಯಿತು, ಒಂದು ವೈಜ್ಞಾನಿಕ ತಂತ್ರಜ್ಞಾನಗಳು ಕೃಷಿಯಲ್ಲಿ ಈಗ ರೈತ ಬಾಂಧವರಿಗೆ ಅನುಕೂಲ ಆಗ್ಯದ. ಹೌದು ಹೌದು ಹೌದು, ಭಾಳ ಅನುಕೂಲ ಆಗಿದೆ ಈಗಿನ ಕೃಷಿಯಲ್ಲಿ ಯಂತ್ರೋಪಕರಣಗಳು. ಈಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೆ ಬೆಳಿತಿದ್ರಿ? ಈಗ ನೀವೇನು ಹಾಕೊಂಡಿರಿ? ಈಗ ನಾವು ಗದ್ದೆ ಹಾಕ್ತೀವಿ, ಹತ್ತಿ ಹಾಕ್ತೀವಿ. ಈಗ ನಂದು 1 ಎಕರೆ, ಇನ್ನೊಂದು ಸಪ್ರೇಟ್ ಆಗಿ ನುಗ್ಗೆಕಾಯಿ ಬೆಳೆಸ್ತೀನಿ, ಅದು ಚೆನ್ನಾಗಿ ಇಳುವರಿ ಬರ್ತದೆ. ಹೇಗೆ ಈಗ 3 ಎಕರೆದಲ್ಲಿ ಹತ್ತಿ, ಭತ್ತ ಮತ್ತು ನುಗ್ಗೆಕಾಯಿ ಮೂರನ್ನ ಹಾಕ್ತೀರಾ? ಹೇಗೆ ಮತ್ತೆ ಬದಲಾವಣೆಗಳನ್ನು ಮಾಡ್ತೀರಿ ವರ್ಷ ವರ್ಷ? ಇಲ್ಲ, 1 ವರ್ಷ ತೊಗರಿ ಹಾಕ್ತೀನಿ, 1 ವರ್ಷ ಹತ್ತಿ ಹಾಕ್ತೀನಿ. ಹೆಂಗೆ ಈಗ ನುಗ್ಗೆಕಾಯಿ ಬೆಳಿಬೇಕಪ್ಪ ಅಂತಂದು ನಿಮಗೆ ತಲೆಯಾಗ ಹೆಂಗೆ ಬಿತ್ತು? ಯಾರು ಮಾಹಿತಿ ಕೊಟ್ರು ನಿಮಗೆ? ಎಲ್ಲಿಂದ ತಿಳ್ಕೊಂಬಂದು ಹಾಕಿದ್ರಿ? ಇಲ್ಲ, ಪಕ್ಕದ ಊರಲ್ಲಿ ನುಗ್ಗೆಕಾಯಿ ಸ್ವಲ್ಪ ನಾವು ಮಾರ್ಕೆಟಲ್ಲಿ ನೋಡ್ತಿದ್ವಿ, ಸ್ವಲ್ಪ ನುಗ್ಗೆಕಾಯಿಗೆ ಭಾಳ ಇದೈತೆ ಮದುವೆ ಸೀಸನಲ್ಲಿ, ಬೇಸಿಗೆಕಾಲ ಸೀಸನಲ್ಲಿ. ಅಲ್ಲಿ ನನಗೆ ನಾನು ಯಾಕೆ ಬೆಳೆಸ್ಬಾರ್ದು ಅಂತ ನಾನು ಒಂದು ನುಗ್ಗೆಕಾಯಿ ತೋಟ ಇಟ್ಟೆ. ಫಸ್ಟ್ನೇ ವರ್ಷ ಒಂದು 50,000-60,000 ಲಾಭ ಆಯಿತು. 2ನೇ ವರ್ಷಕ್ಕೊಂದು ಚೆನ್ನಾಗಿ ಬೆಳೆ ಬಂದಿದೆ. ಏನಿಲ್ಲ ಅಂದರೂ ಕೂಡ ಈಗ 1 ಲಕ್ಷ ರೂಪಾಯಿ ಲಾಭ ಆದದು. ಈಗ ಹಿಂಗೆ 1 ಎಕರೆ ಸಾಕಾಗ್ತದ ಅಥವಾ ನೀರಿನ ಅನುಕೂಲ? ನೀವು ಎಲ್ಲಿಂದ ತಂದ್ರೆ ಸಸಿ? ಹೆಂಗೆ ಹಚ್ಕೊಂಡ್ರಿ ಭೂಮಿ? ಹೆಂಗೆ ತಳಿ ಯಾವುದು ಮಾಹಿತಿ? ಈಗ ನಾವು ಇಲ್ಲಿ ತಂದಿದ್ದೆ ಲೋಕಲ್ ಬೀಜದು PKM, ಆ ಬೀಜ ತಂದು ಹಚ್ಚಿನಿ. ಸಾಲಿಂದ ಸಾಲಿಗೆ 8 ಫೀಟು, ಗಿಡದಿಂದ ಗಿಡಕ್ಕೆ 1.5 ಫೀಟ್ ಇಟ್ಟಿನಿ ನಾನು. ಅದು ಸ್ವಲ್ಪ ಭಾಳ ಹತ್ತಿರ ಆಯ್ತಿನ, ದೂರ ಇಡಬೇಕಾಗಿತ್ತು. ನೀರಾಗಿ ಡೈರೆಕ್ಟಾಗಿ ಕಟ್ತಾನೆ ಡ್ರಿಪ್, ಏನು ಡ್ರಿಪ್ ಅಷ್ಟು ಸೂಕ್ತ ಅನ್ಸಲ್ಲ ನನಗೆ, ಗಿಡ ಸ್ವಲ್ಪ ಬಡವ ಆಗ್ತಾವೆ. ನಾನು ನೀರು ಡೈರೆಕ್ಟ್ ಖಾಲಿ ಮುಖಾಂತರ ಬಿಟ್ಬಿಡ್ತೀನಿ. ಬೋರ್ವೆಲ್ಲು ಒಂದು 1.5-2 ಇಂಚ್ ಬರ್ತಾವೆ ಬೋರ್ವೆಲ್ಲು, ಅದ್ರ ಕಳ್ಳಿದ್ರೆ ನಾವು ನೀರು ಕೊಡ್ತಾರೆ. ನಾಗರಾಜ್ ಅವರು, ಈಗ PKM 8 ಮತ್ತು 4 ಅಂತರ ಕೊಟ್ಟಿರಿ ನೀವು. ಈಗ ಸ್ಟಾರ್ಟಿಂಗ್ 8 ಮತ್ತು 6 ಅಂತರ ಕೊಟ್ಟಿರಿ. ಸ್ಟಾರ್ಟಿಂಗ್ ಅದನ್ನು ಏನು ಸಸಿ ಮಾಡಿ ಹಚ್ಚಿದ್ರ ಅಥವಾ ನೇರವಾಗಿ ಬೀಜ ಇಟ್ಟಿರಿ ನೆಲಕ್ಕೆ? ಇಲ್ಲ, ನೇರವಾಗಿ ಬೋದು ಬಿಟ್ಟು ಬೀಜನ ಹಚ್ಚಿನಿ, ಡೈರೆಕ್ಟಾಗಿ ನೀರೇ ಕಟ್ಕೊಂತ ಹೋಗಿ. ಅಲ್ಲ, ಸ್ವಲ್ಪ ಸಸಿ ಮಾಡಿ ನರ್ಸರಿ ಮಾಡಿ ಅದನ್ನು ಬೆಳೆಸಿ ಆಮೇಲೆ ಹಚ್ಚಿದ್ರೆ ಚಲೋ ನಾಟಕಂತಾವ ಅಂತ ಹೇಳ್ತಾರೆ. ಇಲ್ಲ, ನನಗೆ ಡೈರೆಕ್ಟ್ರ್ ಬೀಜ ಹಚ್ಚಿನಿ, ಅದಕ್ಕೂ ಚೆನ್ನಾಗಿ ಬಂತು ನನಗೆ. ಬೀಜ ಎಲ್ಲಿಂದ ತಂಬಂದ್ರಿ? ಲೋಕಲ್? ಲೋಕಲ್ ಅಂದರೆ ಇರ್ಚೇಡಲ್ಲಿ ಬೀಜ ಉಪಚಾರ ಮಾಡ್ತಾರೆ, ಅಲ್ಲಿ ಬೀಜ ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಇರ್ಚೇಡ ಅಂತ ನುಗ್ಗೆಕಾಯಿಗೆ ಫೇಮಸ್ ಆಗಿದೆ. ಅಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ ನಮ್ಮ ಪರಿಚಯ ಇದ್ದವರು ಫ್ರೆಂಡ್ಸ್ ಎಲ್ಲ ಕೇಳ್ಕೊಂಡು ಅಲ್ಲಿ ಚೆನ್ನಾಗಿದ್ದು ತಳಿ ಅಂತಂದು ಬೀಜ ಹಚ್ಚಿದ್ದೆ ನಾನು. ಎಂಥದ್ದು ನಿಮ್ಮದು ಭೂಮಿ, ಕೆಂಪದ ಅಥವಾ ಕರಿದ ಏರಿದ ಹೇಗೆ? ಅರ್ಧ ಕೆಂಪದೈತೆ, ಕೆಲವು ಉಸ್ಕೈತಿ. ಈಗ ನುಗ್ಗೆಕಾಯಿ ಹಚ್ಚಿರಲ್ಲ, ಅದೇನು ಕೆಂಪು ಮಣ್ಣಿಗೆ ಉಸ್ಕು ಉಸ್ಕು ಉಸ್ಕು ಉಸುಕು ಮಣ್ಣಿಗೆ ಚಲೋ ನಾಟ್ಯವ? ಉಸುಕು ಮಣ್ಣು ಚಲೋ ನಡೀತಾವ, ಕೆಂಪು ಆರು ಉಸುಕು. ಹೌದು. ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಅದನ್ನ ಏನು ಕುಣಿ ತೊಳಿದ್ರು ಅಥವಾ ಏನು ಗೊಬ್ಬರ ಹೆಂಗೆ ಮಾಡಿದ್ರಿ? ಭೂಮಿ ಸಿದ್ಧತೆ ಆಯಿತು, ಸರ್ಕಾರಿ ಗೊಬ್ಬರ, ತಿಪ್ಪೆ ಗೊಬ್ಬರ ಹೆಂಗೆ ಹಾಕಿದ್ರಿ? ಫಸ್ಟಿಗೆ ನಾವು ಈಗ ನಮ್ಮ ದನ ಕೊಟ್ಟಿಗೆ ಗೊಬ್ಬರ ಇತ್ತು, ಅದನ್ನ ಭೂಮಿಯಲ್ಲಿ ಹದ ಮಾಡಿ ಮಿಕ್ಸ್ ಮಾಡಿ ಕುಂಟೆ ಹೊಡೆದು ಆಮೇಲೆ ಬೋದ್ಬಿಟ್ಟು ಸ್ವಲ್ಪ ಸಸಿ ಬಂದ ಮೇಲೆ ಒಂದು 20 ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಎರಡು ಗೊಬ್ಬರ ಅದಕ್ಕೆ ಒಂದೊಂದು ಹಿಡಿಕೆ ಅಷ್ಟು ಸಸಿ ಪಕ್ಕದಲ್ಲಿ ಹಾಕ್ಯಂತ ಹೋದೆ. ಮತ್ತೆ ಒಂದು ತಿಂಗಳ 1.5 ತಿಂಗಳ ಬಿಟ್ಟು ಮತ್ತೆ ಸ್ವಲ್ಪ ಯೂರಿಯಾ DAP ಸ್ವಲ್ಪ ಹಚ್ಚಿದೆ. ಹಾಕಿದ್ಮೇಲೆ ಮತ್ತೆ ಈಗ ಬೀಜ ಹುಟ್ಟ ಮೇಲೆ ಅಥವಾ ಬೀಜ ಇಟ್ಟ ಮೇಲೆ ನೆಲಕ್ಕೆ ಎಷ್ಟು ದಿವ್ಸಕ್ಕೆ ಅದು ಕಾಯಿ ಚಲೋ? ಅದು ಈಗ ನಾವು ಜುಲೈದಾಗಿಟ್ರೆ ಜನವರಿಯಲ್ಲಿ ಒಂದು 6 ತಿಂಗಳು ಅನ್ಕೋ. 6 ತಿಂಗಳು ಅನ್ಕೋ? 6 ತಿಂಗಳಲ್ಲಿ ಜನವರಿಯಲ್ಲಿ ಅದು ಹೂವ ಟೈಮ್ ಬಂದ್ಬಿಡುತ್ತೆ, ಫೆಬ್ರವರಿಗೆ ಬೆಳೆ ಬಂದ್ಬಿಡುತ್ತೆ. ಈಗ ನಿಮ್ದು ನುಗ್ಗಿ ಹೈಬ್ರಿಡ್ ಅಥವಾ ಏನು? ಜವರಿ. ಜವರಿ ನಮ್ದು. ಅಂದ್ರೆ ರುಚಿ ಹೆಂಗಿರ್ತದೆ? ರುಚಿ ಜವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ದಪ್ಪ ಇರ್ತಾವ, ಕಾಯಿ ಗಿಡ್ಡಕ್ಕೆ ಇರ್ತಾವ, ದಪ್ಪ ಇರ್ತಾವ, ಚೆನ್ನಾಗಿರ್ತಾವ. ಹೈಬ್ರಿಡ್ ಆಗಿ ಉದ್ದ ಜಾಸ್ತಿ ಇರ್ತಾವ, ಸಪರ್ ಇರ್ತಾವ, ಸಪರ್ ಇರ್ತಾವ, ಇವು ರುಚಿ ಇರ್ತಾವ. ಈಗ ನುಗ್ಗಿಕಾಯಿ ಬೆಳೆ ಬಹಳ ಸೂಕ್ಷ್ಮ, ಯಾಕಂತಂದ್ರೆ ಕಾಯಿ ಹರತ್ನಾಗ ಕೊಂಬೆಗಳು ಹಿಡ್ಕೊಂಡು ಮಾಡ್ಬೇಕು. ಏನಾದ್ರೂ ಒಂದ್ ಸ್ವಲ್ಪ ಜೋಲಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಕೊಲೆನ ಮುರಿತಾವ. ಕೊಲೆ ಮುರಿತಾವ. ಇದು ಪಕ್ಕ ನಾವು ಅದಕ್ಕೆ ಸ್ಟಿಕ್ ಮಾಡೀವಿ, ಕೈಯ ಕೊಂಬೆ ಕತ್ತರಿಸೋದು ಇದು ಇರ್ತಲ್ಲ, ಅದು ಕಡ್ಲಿದ್ದ ನಾವು ಮಿಸ್ಸಿದ ಅಲ್ಲಿಗೆ ಹೋಗಿ ಅಲ್ಲಿ ಹಿಂಗ ನಾವು ಕೈಯ ಕಟಿಂಗ್ ಪ್ಲೇರ್ ಇದ್ದಂಗೆ ಇರುತ್ತೆ, ಇಲ್ಲಿ ಒತ್ತಿದ್ರೆ ಅಲ್ಲಿ ಕಟ್ ಮಾಡಿರ್ತದ. ಯಾಕಂತಂದ್ರೆ ಮುಂದದು ಉದ್ದಕ್ಕೆ ಹೋಗಿರ್ತದ, ನಾವೇನಾದ್ರೂ ಮಾಡಕ್ ಹೋದೀವಪ್ಪ ಅಂತಂದ್ರೆ ಮತ್ತೆ ದೊಡ್ಡ ಕೊಲೆ ನಮ್ಗೆ ಮುರಿದೋತದ. ಫಸ್ಟ್ಗೆ ಅನುಭವ ಆಯ್ತು ಅದು, ಇದು ಚೆನ್ನಾಗಿಲ್ಲ ಅಂತ. ನಾವು ಕೃಷಿ ಯೂನಿವರ್ಸಿಟಿಯಲ್ಲಿ ಯಂತ್ರೋಪಕರಣ ಮೇಲೆ ಇತ್ತು ಮೇಳ, ಅಲ್ಲಿ ನೋಡಿದೀವಿ ಅದನ್ನ, ಇಲ್ಲಿ ನಮ್ಗೆ ಚೆನ್ನಾಗಿ ಉಪಯೋಗ ಆಗ್ತದೆ ಅಂತ ನಾವು ಒಂದು ತಗೊಂಡು ಹೋದ್ರೆ ನಾವು ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತದೆ, ನಮ್ಗೆ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತಂದ್ರೆ ನಮ್ಗೆ ಹರೇಕ ಅನುಕೂಲ ಆಗ್ಬೇಕು. ಹರೇಕ ಅನುಕೂಲ ಆಗ್ತದೆ. ನೋಡ್ರಿ, ಈಗ ನಾಗರಾಜ್ ಅವರೇ, 1 ಎಕರೆ ನುಗ್ಗೆ ಹಾಕಿದಿರಿ, ಈ ಕಾಯಿಗಳು ಸ್ಟಾರ್ಟ್ ಆಗ್ಯಾವ, ಈಗ 2ನೇ ವರ್ಷ ನಿಮ್ದು, 1ನೇ ವರ್ಷ 40 ಬಂತ ಅಂತ ಹೇಳಿದ್ರಿ, ಈಗ 3 ವರ್ಷ ಆಯ್ತು, ಈಗ ಈ ವರ್ಷ 1 ಲಕ್ಷ ಬಂತ ಅಂತ ಹೇಳಿದ್ರಿ, ಹೆಂಗ ಕಾಯಿಗಳು ದಿನ ಹರಿತೀರಾ ಅಥವಾ 1 ದಿವಸ ಬಿಟ್ಟು 1 ದಿವಸ ಹರಿತೀರಾ ಹೇಗೆ? ಈಗ ನಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು. ನಾನು ಆಟೋ ಪಾಟ ಏನಿಲ್ಲ, ಗಾಡಿ ಮೋಟರ್ ಸೈಕಲ್ ಮೇಲೆ ಒಂದು ಕಟ್ಟ ಲೆಕ್ಕ ಮಾರ್ಕೆಂತೀನಿ ಮಾರ್ಕೆಟಲ್ಲಿ. 100 ಕಟ್ಟ ತರ್ತಾರೆ ಮಾರ್ಕೆಟಿಗೆ ದಿನ. 100 ಕಟ್ಟು 100 ಕಟ್ಟು ಒಂದು ಕಟ್ಟೆಲ್ಲ ಒಂದು 7-8 ಇಡ್ತೀನಿ. 100 ಕಟ್ಟ ರೆಡಿ ಮಾಡ್ಕೊಂಡು ನಾನು ಗಾಡಿ ಮೇಲೆ ಇಟ್ಕೊಂಡು ಬರ್ತೀನಿ. ಒಂದು ಕಟ್ಟಿನಾಗ ಕಾಯಿಗಳು ಒಂದು 7-8 ಇರ್ತಾವೆ. 7-8 ಇರ್ತಾವೆ. ಹೆಂಗ್ ಹೇಳ್ತಾವೆ ನಿಮ್ಗೆ ಈಗ ಅಲ್ಲಿ ತೊಗೊಂಬಂದು ಮಾರ್ತೀರಿ, ಈಗ ಬಲ್ಕ್ ಆಗಿ ನೀವು ಕುಂತು ಮಾರಂಗಿಲ್ಲ, ನೀವು ಮಾರಾಟಗಾರರಿಗೆ ಕೊಡ್ತೀರಿ? ಮಾರ್ಕೆಟಲ್ಲಿ ದಾಣಿ ಚೆನ್ನಾಗಿತ್ತಂದ್ರೆ ನಾವು ಡೈರೆಕ್ಟ್ರಾಗಿ ಅಲ್ಲಿ ಹಾಕ್ತೀವಿ, ಅವರೇ ಮಾರ್ಕೊಡ್ತಾರೆ. ರೇಟಲ್ಲಿ ಕಮ್ಮಿ ಇತ್ತಂದ್ರೆ ನಾನು ಹೊರಗಡೆ ಪಬ್ಲಿಕ್ಕಲ್ಲಿ ಕುಂತು ನಾನೇ ಮಾರ್ಕೊತೀನಿ. ಈಗ 10 ರೂಪಾಯಿ ಒಂದು, 15 ರೂಪಾಯಿ ಒಂದು, ಇಲ್ಲಂದ್ರೆ 100 ಕ್ಕೆ 8, 7 ಕೊಟ್ಬಿಡ್ತೀನಿ. ಈಗ ನೋಡ್ರಿ, ಈಗ ಒಂದು ಕಟ್ಟಿಗಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಮಾರ್ಕೆಟ್ ತೊಗೊಂಡಾಗ 20 ರೂಪಾಯಿ 25 ರೂಪಾಯಿ ಒಂದು ಕಟ್ ಅಥವಾ ಒಂದು ಸೂಡು ಅವರು ಮಾರ್ತಾರೆ, ನಿಮಗೆ ಎಷ್ಟು ಬೀಳ್ತದೆ? ಅಲ್ಲ, ನಾವು ಈಗ ನಾ ತಗೊಂತೀವಲ್ಲ, ನಾವು 10 ರೂಪಾಯಿ ಕೊಡ್ತೀನಿ ಅವ್ರಿಗೆ. ನಾವು ಈಗ ಮಾರಾಟಗಾರರಿಗೆ ನೀವು 10 ರೂಪಾಯಿ ಒಂದು ಕಟ್ ಕೊಟ್ಬಿಡ್ತೀರಿ? ಅದು 10 ರೂಪಾಯಿ ಕೊಡ್ತೀನಿ. ನೋಡ್ರಿ, ಮಧ್ಯವರ್ತಿಗಳು ಡಬಲ್ ಅವರು ಮಾರ್ತಾರೆ. ಡಬಲ್ ಅವರು ಮಾರ್ಕೊಂತಾರೆ. ಅವರು ಮುಂಜಾನೆ ತನಕ ಸಾಯಂಕಾಲ ತನಕ ಕೊಡ್ಬೇಕಲ್ಲ ಅವರು. ಏನಿದ್ರು ರೈತರ ಲಾಸ್ ರೀ, ರೈತರ ಲಾಸ್. 20 ರೂಪಾಯಿ 20 ರೂಪಾಯಿ ಅವ್ರು ಮಾರ್ಕೊಂತಾರೆ, 8 ಇದ್ರೆ ರೈತರ ಲಾಸ್. ಈಗ ಅಂದಾಜಾಗಿ ಸಪೋಸ್ ಆಗಿ ಇವತ್ತೊಂದು 100 ಸೂಡು ತಗೊಂಬಂದಪ್ಪ ಹೊಲದಿಂದ, ಇವತ್ತು ಮಾರಾಟ ಆಗಲಿಲ್ಲ, ಅದ ಹೆಂಗ್ ಮತ್ತೆ ಇದನ್ನ ಇಟ್ಕೋಬಹುದು? ಒಂದು 2-3 ದಿನ ಇಟ್ಕೋಬಹುದು, ಏನಾಗಲ್ಲ. ಸ್ವಲ್ಪ ಬಿಸಿಲಿಗೆ ಇಡಬಾರ್ದು, ಒಣಚೀಲದಲ್ಲಿ ನೀರು ಹಾಕಿ ಇಟ್ಟಿರ್ಬೇಕು ಮನೇಲಿ. ಅಂತದೇನಾಗಿಲ್ಲ, ಹೋಗ್ತಾವ. ಸ್ವಲ್ಪ ಜಾಸ್ತಿ ಟೈಮ್ ಆಯ್ತಂದ್ರೆ, ಮುಂಜಾನೆ ಟೈಮ್ ಆಯ್ತಂದ್ರೆ ಹೋಗ್ಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಸಸ್ತಗನ ಕೊಟ್ಟು ಹೋಗ್ತೀವಿ. ಯಾಕೆ ವಾಪಸ್ ಹೋಯದಪ್ಪ ಅಂತ ಸಸ್ತ ಕೊಟ್ಟು ಹೋಗ್ತೀವಿ. ಹೆಂಗೆ ಅದನ್ನು ಮತ್ತೆ ಕೊಯ್ಬೇಕು, ಅದನ್ನು ಹರಿದು ಮತ್ತೆ ಕಟ್ಟಬೇಕು, ಹೆಂಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೋತೀರಿ? ಇಲ್ಲ, ಮನೆಗೆ ಹೆಣ್ಮಕ್ಳು ಇರ್ತಾರಲ್ಲ, ನಾವು ಅರಿತೀವಿ, ಹೆಣ್ಮಕ್ಳು ಕೆಳಗಡೆ ಆರಿಸಿ ಒಂದು ಕಡೆ ಕುಪ್ಪೆ ಹಾಕೊಂಡು ಮನೆ ತಂದು ಸಾಯಂಕಾಲ ಟೈಮಲ್ಲಿ ರಾತ್ರಿ ಊಟ ಟೈಮ್ ಮಟ್ಟಿಗೆ ಕಟ್ಕೊಂಡು ಕುಂತ್ಬಿಡ್ತೀವಿ. ಅದೊಂದು ದಾರ ತಗೊಂಡು ಸೂಡು ಸೂಡಾಗಿ ಕಟ್ಬಿಡ್ಬೇಕು. ಸೂಡು ಕಟ್ಬಿಡ್ಬೇಕು. ಯಾವ ಟೈಮ್ನಾಗ ನುಗ್ಗಿಕಾಯಿ ರೇಟ್ ಚಲೋ ಸಿಗ್ತಾವೆ ಅಂತ ಹೇಳ್ತಾರೆ ನಾಗರಾಜರ? ಈಗ ಸ್ಟಾರ್ಟಿಂಗಲ್ಲಿ ಜನವರಿಯಿಂದ ಫೆಬ್ರವರಿ ತನಕ ಚೆನ್ನಾಗಿರ್ತಾವೆ ರೇಟ್. ಬೇಸಿಗೆ ಚಲೋ ಇರ್ತದೆ, ಫಸ್ಟಿಗೆ ಬೆಳೆ ಬರ್ಬೇಕು, ಚೆನ್ನಾಗಿರ್ತಾವ. ನೀವು ಫೆಬ್ರವರಿ ಆದ್ಮೇಲೆ ಈಗ ಬಂದ್ರೆ ಎಲ್ಲ ತೋಟಗಳು ಇರ್ತಾವಲ್ಲ, ಜಗ್ಗಿ ಬಂದಿರ್ತಾವ, ಸ್ವಲ್ಪ ಸಪ್ಲೈ ಜಾಸ್ತಿ ಆಗಿಬಿಡುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗಿಬಿಡುತ್ತೆ. ಈಗ ಮತ್ತೆ ಮೇ ಹೋದ್ಮೇಲೆ ಜೂನ್ ತಿಂಗಳಲ್ಲಿ ಇಳುವರಿ ಕಮ್ಮಿ ಆಗ್ತದ, ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಜೂನ್ ಮತ್ತೆ ಓಸು ಕಾಯಿ ಸೀಸನ್ ಮುಗಿತದೆ, ಸೀಸನ್ ಮುಗಿತದಲ್ಲ, ಆ ಸೀಸನ್ ಎಲ್ಲೇನು ಇದ್ದಿದ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ. ನೋಡ್ರಿ, ಉದಾಹರಣೆಗೆ ಈಗ ಲಿಂಬೆಣ್ಣೆಗೆ 20 ರೂಪಾಯಿಗೆ 5 ಲಿಂಬೆಣ್ಣೆ ಮಾರ್ತಾರೆ. ಈಗ 1ನೇ ವರ್ಷ ನಾನು ಇಟ್ಟಿದ್ದಾಗ ಜನವರಿಯಲ್ಲಿ ಬಂದಿತ್ತು 1ನೇ ವರ್ಷ, ಒಂದು ಕಟ್ಟು ನಾನು 250 ಮಾರಿದ್ದೆ. ಒಂದು ಕಟ್ಟಿ 250 ಮಾರಿದ್ದೆ. ಮದುವೆ ಸೀಸನ್ ಇವು ಸ್ವಲ್ಪ ಹಬ್ಬ ಹರಿದಿನಗಳು ಬಂತಪ್ಪ ಅಂತಂದ್ರೆ ಡಿಮ್ಯಾಂಡ್ ಆಗ್ತಾವ, ಬರ್ತಾ ಕಮ್ಮಿ ಆಗ್ತದೆ. ಈಗ ಜೂನಿಗೆ ಮತ್ತೆ ಇಳುವರಿ ಕಡಿಮೆ ಆಗ್ತದೆ, ಸೀಸನ್ ಮುಗಿತಾ ಬರ್ತದೆ, ಅವಾಗ ಹೆಂಗ ತೋಟ ನಿರ್ವಹಣೆ ಮಾಡ್ಬೇಕಲ್ಲ ಮತ್ತೆ? ಇಲ್ಲ, ಮಳೆಗಾಲ ಜಾಸ್ತಿ ಆಯ್ತಂದ್ರೆ ನುಗ್ಗಿಕಾಯಿ ಬರಲ್ಲ, ಅದಕ್ಕೆ ರೋಗಗಳು ಜಾಸ್ತಿ ಆಗ್ತಾವ, ಅಂಟು ರೋಗ ಕೀಟಗಳು ಬಂದ್ಬಿಡ್ತಾವ. ಇದು ಹೂವು ನಿದ್ರಂಗಿಲ್ಲ, ಮಳೆ ಆಯ್ತಂದ್ರೆ, ಥಂಡಿ ಜಾಸ್ತಿ ಆಯ್ತಂದ್ರೆ ಹೂವು ನಿದ್ರಂಗಿಲ್ಲ, ಅವಾಗ ಏನು ಅದನ್ನ ಮುಟ್ಟಂಗಿಲ್ಲ. ನಾವು ಮತ್ತೆ ಅದನ್ನ ಡಿಸೆಂಬರ್ ಅಲ್ಲಿ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಂತೀವಿ. ಅಲ್ಲಿ ತನಕ ಗೊಬ್ಬರ ನೀರು ಹಸನ್ ಮಾಡ್ಕಂತ ಕಳೆ ತಕ್ಕಂತ ಕಸ ಕಡ್ಡಿ ತಕ್ಕಂತಿರ್ಬೇಕು, ಕಸ ತೆಕ್ಕಂತಿರ್ಬೇಕು. ನಾಗರಾಜ್ ಅವರಿಗೆ ನಡಬರ್ಕ 6 ಮತ್ತೆ 8 ಮಾಡ್ಕೊಂಡ್ರಲ್ಲ, ನಡಬರ್ಕ ಏನಾದ್ರು ಲಿಂಬಿನ ಗಿಡ ಹಾಕಬಹುದಲ್ಲ? ಇಲ್ಲ, ಬರಲ್ಲ ಅದು, ನಿಮ್ಮನೆ ಗಿಡ ಬರಲ್ಲ. ಅದು ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಡ್ತದೆ, ಅದಕ್ಕೆ ಗಿಡ ಸತ್ತೋಗ್ಬಿಡ್ತಾವೆ. ನಾನು ಅದರಲ್ಲಿ ಕೆಳಗಡೆ ಮಿಶ್ರ ಬೆಳೆ ಏನನ್ನು ಮಾಡಕ್ಕಂತ ನೋಡಿದೆ, ಸೌತೆಕಾಯಿ ಏನೋ ಹೀರೆಕಾಯಿ ಏನು ಮಾಡ್ಬೇಕಂತ ನೋಡಿದೆ, ಅವು ಬೆಳೆ ಬರಲಿಲ್ಲ ಅದ್ರಾಗ. ಅಂದ್ರೆ ನಿಮಗೆ ನೋಡ್ರಿ, ಇದು ಎಲ್ಲ ಅಂತಂದ್ರೆ ವಾರದ ನಿಮಗೆ ಎಲ್ಲ ದಿನಗಳು ಕೆಲಸ ಸಿಗ್ತಾವ ಇಲ್ಲ ನುಗ್ಗಿ ಗಿಡದಾಗ? ಈಗ ನಮ್ಗೆ ಬೇಸಿಕಲ್ ಬಹಳ ಅನುಕೂಲ ಆಗ್ತದೆ, ಇನ್ನು ಬೇಸಿಕಲ್ ಅಲ್ಲಿ ಕೂಲಿ ಆ ಕಡೆ ಕೆಲಸ ಇರಂಗಿಲ್ಲ, ನಮ್ಮ ಹೊಲದಲ್ಲಿ ನಾವು ಬದುಕಬಹುದು, ದಿನ ದಿನ ದುಡ್ಡು ಬರ್ತಾವ, ನಾವು ಯಾರು ಹೊಲ್ಕ ಹೋಗ್ಲಾರ್ದಂಗ ಕೂಲಿ ಇರಂಗಿಲ್ಲ, ಹೋಗೋಣ ಅಂದ್ರೆ ಕೂಲಿ ಇರಂಗಿಲ್ಲ, ನಮ್ಮ ಹೊಲ ನಾವು ದುಡ್ಕಂತೀವಿ, ಚೆನ್ನಾಗಿರ್ತೀವಿ. ಅಂತಂದ್ರೆ ಈಗ 1 ಎಕರೆ ಮನೇರ ಮಾಡ್ಕೋಬಹುದು ಅಥವಾ ಏನೋ ಲೇಬರ್ಗೆ ಬರ್ತಕ್ಕಂತ ಹೆಂಗೆ? ಇಲ್ಲ, ಇಬ್ರು ಇದ್ರೆ ಸಾಕು, ಮೇಂಟೈನ್ ಮಾಡ್ಬೋದು ಅದನ್ನ, ಇಬ್ರು ಇದ್ರೆ ಸಾಕು. ಅಂದ್ರೆ ಒಂದು ತಿಂಗಳಕ್ಕ ಅಥವಾ ಒಂದು ವಾರಕ್ಕೆ ಅಥವಾ ಒಂದ್ ದಿನಕ್ಕೆ 2 ಲೈನ್ 3 ಲೈನ್ ಮತ್ತೆ ನಾಳೆ 1-2 ಲೈನ್ 3 ಲೈನ್ ಕಂಟಿನ್ಯೂ. ಈಗ 1-2 ಲೈನ್ ಇದ್ರೆ 100 ಕಟ್ ಆಗ್ಬೋದು, ಆ ಟೈಮಲ್ಲಿ ಮತ್ತೆ ಇದು ಮಾಡ್ತೀವಿ ನಾವು. ಹಿಂಗೆ ಕಟ್ ಮಾಡ್ಕೊಂಡು ಆ ಕಡೆ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಬ್ರು ಮನೇರ ಮಾಡ್ಕೊಂಡು ಹೊಂಟ್ರಿ, ಮನೆಯವ್ರು ಮಾಡ್ಕೊಂಡು ಹೊಂಟ್ರಿ. ನೋಡ್ರಿ ನಾಗರಾಜ್ ಅವರು, ಇತ್ತೀಚೆಗೆ ಏನಾಗ್ತಿದೆ, ಈಗ ಭಾಳಷ್ಟು ನುಗ್ಗಿ ಗಿಡಕ್ಕೆ ಡಿಮ್ಯಾಂಡ್ ಬಂದದ. ನುಗ್ಗಿ ಗಿಡಕ್ಕೂ ಡಿಮ್ಯಾಂಡ್ ಇದೆ, ಕಾಯಿಗೂ ಡಿಮ್ಯಾಂಡ್ ಇದೆ, ಸೊಪ್ಪಿಗೂ ಕೂಡ ಡಿಮ್ಯಾಂಡ್ ಇದೆ. ಅದು ಶುಗರ್ ಇದ್ದವರಿಗೆ, ಬೇರೆ ಬೇರೆ ರೋಗಗಳಿಗೆ ಅದು ಅದ್ರ ಪುಡಿ ಮಾಡಿ ಸಹಿತ ಮಾರ್ತಾರೆ. ನಾವು ಅಷ್ಟು ಐಡಿಯಾ ಇಲ್ಲ, ನಾವು ಮಾಡಿ ಎಲೆಗಳನ್ನು ಈಗ ಸೋಲಾರ್ ಡ್ರೈಯರ್ಗಳಲ್ಲಿ ಹಾಕಿ ಅದನ್ನು ಒಣಗಿಸಿ ಅದನ್ನು ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಅದನ್ನ ಆನ್ಲೈನ್ ಅಲ್ಲಿ ಕೂಡ ಬಿಸಿನೆಸ್ ಆಗ್ತಾ ಇದ್ದಾವೆ ಇತ್ತೀಚೆಗೆ. ಹೌದು, ನಮ್ಗೆ ಐಡಿಯಾ ಇಲ್ಲ, ನಾನು ಕೇಳಿನಿ, ಐಡಿಯಾ ಇಲ್ಲ ನನಗೆ. ನಾವು ಮಾಡಿಲ್ಲ. ನಾವ್ ಏನಿದ್ರು ನುಗ್ಗೆಕಾಯಿ ಸೊಪ್ಪು ಪಲ್ಯದಾಗ ಮಾಡ್ಕೊಂಡ್ ತಿಂದಿವಿ, ಚೆನ್ನಾಗಿರ್ತದೆ. ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡಾಗ ರುಚಿ ಇರ್ತದ? ರುಚಿ ಇರ್ತದ, ಬೇಳೆದಾಗ ಹಾಕೊಂಡು ತಿನ್ಬಹುದು. ಈಗ ತಪ್ಪಲ ಉಳಿದ್ ಬಿಡ್ತದಲ್ಲ, ಕೊಂಬೆ ಗೊಂಬೆ ಎಲ್ಲ ಮುರಿತಾವ ಈಗ ಇವು ಹೋತ್ ಮರಿಗಳಿಗೆ, ಡಗರ್ ಮರಿಗಳಿಗೆ, ಅದು ಮೇವು. ಆ ಗಿಡನ ಯಾವ್ದು ತಿನ್ನಂಗಿಲ್ಲ, ದನಗಳು ಮೇಕೆಗಳು ಕುರಿಗಳು ಏನ್ ತಿನ್ನಂಗಿಲ್ಲ, ಆ ತಪ್ಪಲು ತಿನ್ನಂಗಿಲ್ಲ. ಏನು ಊರ್ ದಕ್ಕಡಿಗೆ ಮತ್ತೆ ಆ ಕಡೆ ಕಡೆ ಬಂದವ್ರು, ನಾನು ನಾಲ್ಕು ಹಿಡ್ಕೊಂಡೆ, ನೀನು ನಾಲ್ಕು ಹಿಡ್ಕೊಂಡೆ. ಮಾಮೂಲಿ ಊರಾಗ ಹಳ್ಳಿಯಾಗ ಅಂತೂ ಮಾಮೂಲಿ ಫ್ರೆಂಡ್ಸು ತಗೊಂಡು ಹೋಗ್ತಿರ್ತಾರ. ನಾವು ಆದರೂ ಅದಕ್ಕೆ ಸುತ್ತ ಬೇಲಿ ಹಾಕಿದ್ವಿ, ಜಾಲಿ ಗಿಡ ಬೇಲಿ ಹಚ್ಚಿವಿ ಅದಕ್ಕೆ. ನೋಡ್ರಿ ನಾಗರಾಜ್ ಅವರು, ಈಗ ಹತ್ತಿ ಹಾಕಕ್ಕು, ತೊಗರಿ ಹಾಕಕ್ಕು, ಮತ್ತೆ ತೋಟಗಾರಿಕೆ, ಈಗ ನುಗ್ಗಿ ಗಿಡ ಹಾಕೊಂಡಕ್ಕು, ಆ ಬೆಳೆ ಮತ್ತೆ ಈ ಬೆಳೆ ಹೆಂಗ ಅನ್ಸತ್ ನಿಮ್ಗೆ? ಈಗ ನಾವು ಹತ್ತಿ ಮಳೆ ಆಶ್ರಿತ ಮಾಡ್ಕೊಂಡಿರ್ತೀವಿ, ಮಳೆ ಏನಾನ ಕೈ ಕೊಡಿತು ಅಂದ್ರೆ ಲಾಸ್ ಆಗಿಬಿಡ್ತೀವಿ. ಅದು ಉತ್ತಮ ಅಂದ್ರೆ ತೋಟಗಾರಿಕೆಯಲ್ಲಿ ಸ್ವಲ್ಪ ಚೆನ್ನಾಗಿ ಲಾಭ ಐತಿ ಅನ್ಸುತ್ತೆ. ಇದು ವರ್ಷಪೂರ್ತಿ ನಮಗೆ ಕೆಲಸ ಸಿಗ್ತದ? ವರ್ಷಪೂರ್ತಿ ಕೆಲಸ ಸಿಗ್ತದೆ. ನೀರು ಅನುಕೂಲತೆ ಬೋರ್ ಅದ? ಬೋರ್ ಇದೆ, ಒಂದು 2 ಇಂಚ್ ಇದಾವೆ, 2 ಬೋರ್ ಇದಾವೆ, 1 ಇಂಚ್ ಹೊಡಿತೀವಿ. ಅಂದ್ರೆ ಇನ್ನೊಂದು ಹೊಲಕ್ಕೆ ಮಾಡಿಕೊಂಡು ಡ್ರಿಪ್ ಮಾಡ್ಕೊಂಡು ಅನುಕೂಲ ಆಗಲ್ಲ? ನಾವು ಹತ್ತಿ ಸುಫಾ ಇದು ಸೀಡ್ಸ್ ಮಾಡ್ತೀವಿ, ಅದು ಡ್ರಿಪ್ ಹಚ್ಚಿವಿ ಅದಕ್ಕೆ. ಹತ್ತಿ ಸೀಡತ್ತಿಗೆ? ಸೀಡತ್ತಿಗೆ ಸೀಡ್ ಹತ್ತಿ ಮಾಡ್ತೀವಿ. ಸೀಡತ್ತಿನೂ ಚಲೋ ಲಾಭ ಅಂತ ಹೇಳ್ತಾರಲ್ರಿ, ಯಾಕಂತಂದ್ರೆ 40-50 ಸಾವಿರ ರೂಪಾಯಿ ಕ್ವಿಂಟಲ್ ಹೋಗ್ತದ? 50-60 ಇದಾವೆ ಸರ್, ಅವು ಬೀಜದ ಮೇಲೆ ಹೋಗ್ತಾವ. ಕಂಪ್ನಿಯವ್ರು ಕೊಡ್ತಾರ, ಮತ್ತೆ ಅದಕ್ಕೂ ಕೂಡ ಮೇಲೆ ಹತ್ತಿ ಧೂಪ ಅದನ್ನು ಕೂಡ ಹೋಗ್ತದ? ಅದಕ್ಕೂ ಈ ಒಂದು ಡಬಲ್ ಹೋಗ್ತದ, ಅದು ಇದು 8,000 ಅಂದ್ರೆ 16,000 ದೂದಿ ಹೋಗ್ತದೆ. ದೂದಿ ಹೋಗ್ತದ, ಅದು ಎಷ್ಟು ಬರ್ತದೆ ಇಳುವರಿ ನಿಮ್ಗೆ ಈಗ ಸೀಡತ್ತಿ? ಸೀಡತ್ತಿ ಎಕರೆಗೆ ಒಂದು 5-6 ಮಾಡ್ಬೋದು. 5-6 ಕ್ವಿಂಟಲ್? ಕ್ವಿಂಟಲ್ ಮಾಡ್ಬೋದು ಬೀಜ. ಯಾಕಂದ್ರೆ ಅದನ್ನ ಮಾಡೋರು ಮನೆಯವರು ಬೇಗ ಅಂತ ಹೇಳ್ತಾರೆ, ಕ್ರಾಸಿಂಗ್ ಕ್ರಾಸಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೆ ಲೇಬರ್ ಜಾಸ್ತಿ ಬೇಕಾಗ್ತಾರ, ಕಂಟಿನ್ಯೂ ಲೇಬರ್ಸ್ ಬೇಕಾಗ್ತಾರ. ಒಂದ್ ದಿವಸ ಅದು ಮುಡಿತಪ್ಪ ಅಂತಂದ್ರೆ ಮತ್ತೆ ಅದು ಮುಗಿತದ? ಒಂದ್ ದಿವಸ ಅದು ಬಿಟ್ಟಾದ್ರೆ ಅದರ ಹೂವ ನಾವು ಕಟ್ ಮಾಡಿ ಬಿಸಾಕ್ಬೇಕು. ಕಂಟಿನ್ಯೂ ಏನೇ ಕೆಲಸ ಇದ್ರೂ ಕಂಟಿನ್ಯೂ ಮಾಡ್ಕೋಬೇಕು, ಸೀಡ್ಸ್ ಮಾಡ್ಕೋಬೇಕು. ಲಾಭ ಚೆನ್ನಾಗೈತೆ ಅದ್ರಾಗ. ಲಾಭ ಚೆನ್ನಾಗಿ ವರ್ಷ ವರ್ಷ ಮಾಡ್ತೀರಿ? ವರ್ಷ ವರ್ಷ ಮಾಡ್ತೀವಿ ನಾವು. ಪ್ರತಿ ವರ್ಷ 100 ಎಕರೆ ಅಥವಾ 1/2 ಎಕರೆ ಸೀಡತ್ತಿ ಇಡ್ತೀರಿ? ಹೌದು, ಕಂಪಲ್ಸರಿ ಇಟ್ಟೇ ಇರ್ತದೆ ನಾವು. ನೋಡ್ರಿ ಈಗ 1/2 ಎಕರೆ 1 ಎಕರೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ, 2 ಎಕರೆ ಮಾಡೋದ್ರು ಬಹಳ ತಿಪ್ಪಲ ಅಂತ ಹೇಳ್ತಾರೆ, ಯಾಕಂದ್ರೆ ಲೇಬರ್ ಜಾಸ್ತಿ ಬೇಕು. ಈಗ ಲೇಬರ್ ಎಷ್ಟಿರ್ತಾರೆ, ಒಂದು ಇಬ್ಬರು ಇದ್ರೆ 1 ಎಕರೆ ಮಾಡ್ಕೋಬಹುದು, ಇವಾಗ ಲೇಬರ್ ಅಂತ ಕಂತೀವಿ, 3 ಆದ್ರೆ ಸರ್ಕ ಮಾಡ್ಕೋಬಹುದು. ಏನು ಹೊಟ್ಟಿಗೆ ಭತ್ತ ಹಾಕತ್ತೀರಿ? ನೆಲ್ಲು ಇಲ್ಲ, ನೆಲ್ಲು ಹಾಕ್ಕೊಂತೀವಿ, ಒಂದು 20-25 ಚೀಲ ಆಗ್ತಾವ, ಸ್ವಲ್ಪ ಮಾರ್ಕೊಂತೀವಿ, ಸ್ವಲ್ಪ ಉಳಿಸ್ಕೊಂತೀವಿ. ಹೊಟ್ಟಿ ಕಾಳ ಆತದ, ಅದು ಅನ್ನ ಆತದ, ಮತ್ತೆ ಇವು ಮಾರ್ಕೊಳ್ಳೋಕೆ ಚಲೋ ಆತದ? ಮನೆಯಲ್ಲಿ ತೊಗರಿ ಹಾಕ್ಕೊಂತೀವಿ, ಮೆಣಸಿನ್ಕಾಯಿ ಹಾಕ್ಕೊಂತೀವಿ, ನಾವು ಏನು ಹೊರಗಡೆಯಲ್ಲಿ ತರಿಸೋದಿಲ್ಲ. ನೋಡ್ರಿ ನಿಮ್ಮ ಕೈ ಮೇಲೆ ಒಕ್ಕಲ್ತನ ಬಂದದಕ್ಕೆ, ಮತ್ತೆ ನಿಮ್ಮಪ್ಪರ ಮೇಲೆ ಕೈ ಮೇಲೆ ಈಗ ರೊಕ್ಕ ಆಡೋದು, ಮತ್ತೆ ಕೆಲಸ ಸಿಗೋದು, ಅವ್ರದ್ದು ಪ್ರಾರಂಭಿಕ ಅಂತಂದ್ರೆ ಸಾಂಪ್ರದಾಯಿಕ ಕೃಷಿ ಇತ್ತು. ಅವ್ರು ಸಾಂಪ್ರದಾಯಿಕ ಕೃಷಿ ಇತ್ತು, ಅವಾಗಿನ ಕಾಲ ಬಹಳ ಕಷ್ಟ, ಕೃಷಿ ಮಾಡಕ್ ಬಹಳ ಕಷ್ಟ ಇತ್ತು ಅವರಿಗೆ. ಈಗ ಯುವಕರು ಆರಾಮಾಗಿ ಕೃಷಿ ಮಾಡಬಹುದು. ಈಗ ಒಬ್ಬನೇ ನೀವು ಹೇಳಿದಂಗೆ ಒಂದು 50-100 ಎಕರೆ ಮೇಂಟೈನ್ ಮಾಡಬಹುದು ಆರಾಮ್ಸೆ ಮಾಡಿದ್ರೆ, ದುಡ್ಡಿದ್ರೆ ಆಳ್ಬಹುದು, 100 ಎಕರೆ ಆಳ್ಬಹುದು, 100 ಎಕರೆ ಮಾಡಬಹುದು, ಮಾಡಬಹುದು, ಚೆನ್ನಾಗೈತೆ. ಮನೆಯಲ್ಲಿ ತಂದೆ ತಾಯಿಗಳು ಹೆಂಗಿದ್ದಾರೆ? ಆರಾಮಿದ್ದಾರೆ, ತಂದೆ ತಾಯಿ ಅಣ್ಣವರು ತಮ್ಮನವರು ಅವರು ಅಣ್ಣ ತಮ್ಮ ಹೆಂಗ್ ಮಾಡ್ತಿದ್ದಾರೆ? ನೀವಂತೂ ಈಗ ನೋಡ್ರಿ 3 ಎಕರೆ ಚಲೋ ಹೊತ್ತಾಗಿ ಭತ್ತ ಬೆಳಿತೀರಿ, ಸೀಡೆ ತಕ್ಕತ್ತೀರಿ, ಮತ್ತೆ ಈಗ ನುಗ್ಗಿ ಬೀಸೆ ಅವರು ಎಲ್ಲ ಸೀಡೆ ಎತ್ತ ಇಟ್ಕೊಂತಾರ. ಅವರು ಸೀಡೆ ಇಟ್ಕೊಂಡ್ರೆ ಕೆಲವು ಕಡೆ ಲೀಸ್ ಮಾಡ್ಕೊಂಡು ಹೊಲ ಮಾಡ್ಕೊಂತಾರ, ಸ್ವಲ್ಪ ನಮ್ದು ಸ್ವಲ್ಪ ಸ್ವಲ್ಪ ಭೂಮಿ ಎಲ್ಲ ಲೀಸ್ ಮಾಡ್ಕೊಂಡು ಹೊಲ ಮಾಡ್ಕೊಂತಾರ ಬೇರೆ ಕಡೆ. ಮನೇಲಿ ಏನೋ ದನಗಳು ಎತ್ತುಗಳು ಏನಾರು ಹೈನಾಗೇನ ಎತ್ತುಗಳು ಇದಾವ? ನಮ್ಮ 6 ಎತ್ತು ಇದಾವ, ನಮ್ಮ ಅಣ್ಣನ್ ನಮ್ಮ ಕುರಿಗಳು ಸಾಕಾಣಿಕೆ, ಒಂದ್ ಎರಡು ಮನೆಗೆ ಒಂದೆರಡು ಕುರಿಗಳು ಸಾಕಾಣಿವಿ. ಮರಿಗಳನ್ನ ಮಾಡ್ಕೊಂಡು ಮತ್ತೆ ಮಾರಿ ಅವು ಮತ್ತೆ ಇಟ್ಕೊತೀರಿ, ದೇವರು ಪೂಜೆ ಎಲ್ಲ ಕಾರ್ಯಕ್ರಮಗಳು ಅದ್ರ ಮೇಲೆ ಹೋಗ್ತಾವ? ಅದ್ರ ಮೇಲೆ ಹೋಗ್ತಾವ, ದೇವ್ರ ಪೂಜೆಗಳ ಕೋಳಿ ಗೀಳಿ ಅವೆಲ್ಲ ನಮ್ಗೆ ಖರ್ಚಿಗೆ ಖರ್ಚಿಗೆ ಅವು ಹಳ್ಳಿಯಾಗ ಇರೋದು ಸಾಂಪ್ರದಾಯಿಕ ಇರ್ಬೇಕು. ಯಾಕಂತಂದ್ರೆ ಹಳ್ಳಿ ಅಂದ್ಮೇಲೆ ಕೆಲವೊಬ್ರು ಎಲ್ಲ ಎತ್ತುಗಳ ತೆಗೆದು ಬಿಟ್ಟಾರ, ಎಮ್ಮಿಗಳ ತೆಗೆದು ಬಿಟ್ಟಾರ, ಅವೇನಪ್ಪ ಅಂತಂದ್ರೆ ಇಲ್ಲ ಬಾಡಿಗೆ ತಂದು ಮಾಡೋದು, ಅದು ಗೀಟಂಗಿಲ್ಲ, ಎಲ್ಲ ಬಾಡಿಗೆ ಕೊಡ್ಬೇಕಾಗ್ತದೆ. ಇಲ್ಲ ಕೃಷಿ ಮಾಡ್ಬೇಕಂದ್ರೆ ಕಂಪಲ್ಸರಿ 2 ಎತ್ತೆ ಬೇಕೇ ಬೇಕು ಮನುಷ್ಯಕ್ಕೆ, ಇಲ್ಲಾಂದ್ರೆ ಉಳಿತಾಯ ಆಗಲ್ಲ. ಈಗ 1,500 ರೂಪಾಯಿ ಒಂದು ಬಾಡಿಗೆ ಬರ್ಬೇಕಂದ್ರೆ, ಎತ್ತುಗಳು ಬರ್ಬೇಕಂದ್ರೆ 1,500 ರೂಪಾಯಿ ಇಡಬೇಕು. ಫಸ್ಟಿಗೆ ಸ್ಟಾರ್ಟಿಂಗ್ಲಿದ್ದ ಬೀಜ ಬಿತ್ತಾಗ್ಲಿದ್ದ ಅಪ್ ಟು ಅದಕ್ಕೆ ಕಾಯಿ ಹಿಡಿತಾನೆ, ಅದಕ್ಕೆ ಕಳೆ ಕುಂಟಿಬೇಕು. ಒಂದು 7 ಅಂದ್ರೆ 5-6 ಸಲ ಬೇಕಾಗ್ತದೆ. 5-6 ಸಲಕ್ಕೆ ಒಂದು 8-9 ಸಾವಿರ ಅದಕ್ಕೆ ಆಗ್ತದೆ. ನಾವು ಮನೆ ಎತ್ತಿತ್ತಂದ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂತೀವಿ. ಮತ್ತೆ ನಮಗೆ ತಿಪ್ಪಿ ಗೊಬ್ಬರ ಆಗ್ತದೆ? ತಿಪ್ಪಿ ಗೊಬ್ಬರ ಆಗ್ತದೆ, ಅನುಕೂಲಕ್ಕೆ ಎಲ್ಲ ಟೈಮ್ಗೆ ಆಗ್ತದೆ. ಅದಕ್ಕೆ ಬಾಡಿಗೆ ಇಡ್ಬೇಕಂದ್ರೆ ಅವ್ರು ನಮ್ಮ ಹೊಲ ಬೇಕಂದಾಗ ಅವ್ರಿಗೆ ಬರಲ್ಲ, ಅವ್ರು ಬಿಜಿ ಆಗಿರ್ತಾರ. ಬಿಜಿ ಆಗಿರ್ತದೆ, ಎಷ್ಟೋ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ ಇದ್ರಪ್ಪ ಅಂತಾರೆ, ಎತ್ತಿನ ಕೆಲಸನೇ ಬೇರೆ, ಎತ್ತಿನ ಕೆಲಸನೇ ಬೇಕು ಅದಕ್ಕೆ. ಹೌದು, ಬಸವಣ್ಣ ಸ್ವಲ್ಪ ತಿರ್ಗಾಡ್ಬೇಕು, ಹೊಲದಾಗ ತಿರ್ಗಾಡ್ಬೇಕು. ದೊಡ್ಡ ಹೊಲ ಇತ್ತಂದ್ರೆ ಒಂದು 20-30 ಎಕರೆ ಇತ್ತಂದ್ರೆ ಟ್ರ್ಯಾಕ್ಟರ್ನಲ್ಲಿ ಮಾಡಬಹುದು. ಈಗ ಸಣ್ಣ ಹೊಲ ಗುಂಟಿ ಗುಂಟಿ ಗುಂಟಿ ಇರ್ತಾವ, ಕಂಪಲ್ಸರಿ ಎತ್ತೇ ಬೇಕಾವ. ಹೆಂಗ್ರಿ ಒಕ್ಕಲ್ತನ ಚಲೋ ನಡೆದದ ನೋಡ್ರಿ, ವಿದ್ಯಾವಂತರು ತಾವುಗಳು, ಚಲೋ ಓದಿರಿ. ಓದಿದಕ್ಕೆ ಮತ್ತೆ ಕೃಷಿ ಮಾಡಿದ್ದಕ್ಕೆ ಏನಾದ್ರೂ ನಿಮಗೆ ಬೇಜಾರು, ನೋಡಪ್ಪ ನಾ ಇಷ್ಟು ಓದಿನಿ ಮತ್ತೆ ಒಕ್ಕಲ್ತನ ಮಾಡ್ಬೇಕು ಅಂತ ಹೇಳಿ ನಿಮಗೆ ಏನಾದ್ರೂ ಹಿಂಜರಿಕೆ, ಅವನು ಏನೋ ಒಂದು ಬೇಜಾರು? ಇಲ್ಲ, ನಮ್ಗೆ ಅಂಥದ್ದೇನಿಲ್ಲ. ನಾವು ಹುಡ್ತಾ ಕೃಷಿಯಲ್ಲಿ ಹುಟ್ಟಿವಿ, ನಮ್ಮ ಕೃಷಿನೇ ನಂಬ್ಕೊಂಡು ಕೃಷಿನೇ ಮಾಡ್ಕೊಂತೀನಿ ನಾನು.

ರಾತ್ರಿ 10:30 11:05 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು. ಶುಭಾರೀಕಿ ಯಾರ ಮಗಳು ಈಗಿನ ಕಂಡ ಬಂದೇ ತಬಳೇಕಿನ ಸಿಪಯ್ಯ. ರಂಬಾಪ ತಾರಿದಕ್ಕೆ ಏ ಸೋತ್ರಿ ಒಳ್ಳೆಯಿಕೆ ಏನು ಜಕ್ಕಿಲ್ಲಿಂತಿರುವಳ್ಳ ಏನು ಸುಖ ಮಾಡುವಳ್ಳು ಯಾರೇಕೆ ಯಾರ ಮಗಳ. ಆಜಾರೀಕಿ ಯಾರ ಮಗಳು ಈಗಿನ ಕಂಡ ಬಂದಿದ್ದ ಬೋಳೆಗೆ ಯಾರೇಕೆ ಯಾರ ಮಗಳ ಈಗಿನ ಕಂಡ ಬಂದೆ ತಬೋಳೆಗೆ. ಯಾರ ತಂಗಿ ಎಲ್ಲಿ ಜಾಕೋ ಬಂದವು ನಿನ್ನ ಕೆಳವರ್ತ ಮನ. ಇಲ್ಲಿಗೆ ಬಂದ ಬಗೆಗೆ ನೀ ಅಳುವೋ ನೀನ ಎತ್ತಿಕೊಂಡ ಬಂದಿದಿ ಕೂಸನ್ನ ಸಣ್ಣ ಬಾಲ ಕನ್ನ. ಬಾಂಧವ ನೀನು ಒಬ್ಬ ಚಿನ್ನ ತಂಗಿಯಾಗೆ ಬಾಂಧವ ನೀನು ಒಬ್ಬ ಚಿನ್ನ. ಹೇಳಬೇಕು ನಿಮ್ಮ ತಾಯಿ ತಂದಿ ಕುನ ಕೇಳ್ತೀನೋ ನನ. ಕಿನ್ನಳಾಗಿ ಕುಂತಿದವೋ ನಿನ್ನ ತಂಗಿ ಮುಖ ಕಿನ್ನಳಾಗಿ ಕುಂತಿದವೋ ನಿನ್ನ. ಅಪ್ಪ ಮಾಸ್ತರ ಕೇಳರಿ ನೀವ ಕೇಳ್ತೀರೋ ನನ. ಬೆನ್ನತ್ತೆ ಬಂದೇ ನನ್ನ ಎನ್ನ ಗಂಡ ನ ಬೆನ್ನತ್ತೆ ಬಂದೇ ನನ್ನ. ಬಿಟ್ಟವದಾನೋ ಪತಿ ತನ ಮಾಡಲ್ ಗತಿಯನ. ಅಣ್ಣ ಯದಿ ಒಡೆದು ಹೋ ಅರೆ ಕೈದಾನೇನ. ಮನಿ ಬಿಟ್ಟ ಮುಂದಕ್ಕೆ ಬಂದೇ ನನ್ನ ಬಿಟ್ಟ ಹೋದಂತನ. ದೊಳಗ ಕಂಡಿರೇನ್ರಿ ಕಾಂತ ನನ್ನ. ನಿಮ್ಮ ಟೆನ್ಷನ್ದೊಳಗ ಕಂಡಿರೇನ್ರಿ ಕಾಂತ ನನ್ನ. ಇಂದ ಕತ್ತಿರಿಗೆ ನಾನು ಹೋಗಲ್ಲ ನಾ ಮನ ಮರ್ಯಾದಿ ಅವರು ಮಾಡ್ಯಾರೇನ ಅಣ್ಣ ಮನ ಮರ್ಯಾದಿ ಅವರು ಮಾಡ್ಯಾರೇನ ತಂಗಿ ಬರೆಯ ತಕ್ಕೆ ಮಾಡ್ತಿದ್ದೋ ಹನು ಮನೇನ ತಂಗಿ ಬರೆಯ ಹತ್ತಕ್ಕೆ ಮಾಡ್ತಿದ್ದೋ ಅನು ಮನೇನ ಈಗ ಗಾಡಿ ಬಂದ ಮೇಲೆ ಕುಂತ ಗಂಡ ಹೋಗುವ ನಿನ್ನೇನ ಈಗ ಗಾಡಿ ಬಂದ ಮೇಲೆ ಕುಂತ ಗೊಂಡ ಹೋಗುವ ನಿನ್ನೇನ ಗಾಡಿ ಬಂದ ಮೇಲೆ ಕುಂತ ಹೋಗುವ ನಿನ್ನೇನ ಇನ್ನ ಯಾವ ಊರಿಗೆ ಕೊಟ್ಟೈತೆ ಗಂಡನ ಹೆಸರೇನ ನಿನಗ ಟಿಕೀಟ ಕೊಡತೀನಿ ಬರುವ ಕೋಣೆಯ ಒಳಗೆ ಟಿಕೀಟ ಕೊಡತೀನಿ ಬರುವ ಕೋಣೆಯ ಈ ಕೂಸುಬಳ್ಳ ಚಲುವ ನೋವ ಶಿವನಿನ್ನ ಮಗ ನೀನೇನ ಕೂಸುಬಳ್ಳ ಚಲುವ ಬಳ್ಳ ಚಲುವ ನವ ಶಿವನಿನ್ನ ಮಗ ನೀನೇನ ಈ ಕುಚಿನ ರೂಪ ನಿನ್ನ ರೂಪ ಕುಣಿವೆ ಚಂದ್ರಮ್ಮ ನಂತೇನ ಕುಚಿನ ರೂಪ ನಿನ್ನ ರೂಪ ಉಣಿವೆ ಚಂದ್ರಮ್ಮ ನಂತೇನ ಈ ಕುಚಿನ ರೂಪ ನಿನ್ನ ರೂಪ ಕುಣಿವೆ ಚಂದ್ರಮ್ಮ ನಂತೇನ ನಾನು ಅತ್ತಿ ಮಾವ ನವರ ಸೊಸೆ ಹೋಗ್ತೀನ್ರು ಗಂಡನ ಮನೆಗೇನ ಅತ್ತಿ ಮಾವ ನವರ ಸೊಸೆ ಹೋಗ್ತೀನಿ ಗಂಡನ ಮನೆಗೇನ ಯಾವ ಗಾಡ್ಯಾಗ ಕುಂದರ ಸರಿ ಪುಣ್ಯ ಬರ್ತೈತೋ ನಿಮಗೇನ ಯಾವ ಗಾಡ್ಯಾಗ ಕುಂದರ ಸರಿ ಪುಣ್ಯ ಬರ್ತೈತೋ ನಿಮಗೇನ ಯಾವ ಗಾಡ್ಯಾಗ ಕುಂದರ ಸರಿ ಪುಣ್ಯ ಬರ್ತೈ ನಿಮಗೇನ ನನ್ನ ತೊರ ಮೈಗೆ ಹೋಗುವೆ ಮುಖ್ಯ ಬಂದುವೆ ನಾನೇನ ನನ್ನ ತೊರಗೆ ಹೋಗುವೆ ಮುಖ್ಯ ಬಂದುವೆ ನಾನೇ ನನ್ನ ತೊರ ಮನೆಗೆ ಹೋಗುವೆ ಮುಖ್ಯ ಬಂದುವೆ ನಾನೇ ಕೋಡರೆ ಕುಂದ್ರುವೆ ಗಾಡಿಯ ಒಳಗೆ ಗಾಡಿಯ ಒಳಗೆ ಏ ನರಿಮಣಿ ಕೇಳ ಜರ ಕೇಳ್ತೀನೋ ನಾ ನಿನ್ನಗೇನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದರೇನ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದರೇನ ಈಗ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದರೇನ ಒಂದು ನಾನೇನ ನನ್ನ ರಮನಿಗೆ ಹೋಗುವೆ ಮುಖ್ಯ ಬಂದುವೆ ನಾನೇನ ಹೋಗು ಚೀಕೀಟ ಕೋಡರೆ ಕುಂದ್ರುವೆ ಗಾಡಿಯ ಒಳಗೆ ನಾಡಿಯ ಒಳಗೆ ಏನರಿ ಮನೆಗೆ ಜರ ಕೇಳ್ತೀನೋ ನಾ ನಿನ್ನಗೆ ಈಗ ನನ್ನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದರೇನ ಮನಸ್ಸು ನಿನ್ನ ಮೇಲೆ ಹಾಗೈತು ಸುಂದರೇನ ನನ್ನ ಮನಸ್ಸಿನ ಭ್ರಾಂತಿಯ ತಿರಿಸೋ ಬಾರೋ ಚದುರೇನಾ